ಕಬ್ಬು ಸಾಣದಿರ್ಬೇಕಾದ್ರೆ ಬರೀ ಒಂದು ಕ್ರಾಪ್ ಅಷ್ಟೇ ಬರ್ತದ. ಯಾವುದು? ಫಸ್ಟ್ ಇಯರ್ ನಮ್ಗೆ ಸೋಯಾಬೀನ್ ಬರ್ತದ. ಆಮೇಲೆ ಸೋಯಾಬೀನ್ ಕ್ರಾಪ್ ಅದಿಂದ ಮತ್ತೇನು ಅದರಲ್ಲಿ ಬರಲ್ಲ. ಮತ್ತೆ ಹೆಸರು ಹಾಕ್ತೀರಿ? ಅದಕ್ಕೆ ಸಪ್ರೇಟ್ ಜಾಗನ ಮಾಡಿರ್ತೀವಿ. ಹೆಸರಾಯ್ತು, ಕಬ್ಬು ಇದು ಭತ್ತ ತೆಗೆದ್ಮೇಲೆ ಅದರಿಂದ ನಾವು ಹೆಸರು ಹಾಕ್ತೇವೆ. ಕಡ್ಲಿನೂ ಸಪರೇಟ್? ಕಡ್ಲಿನೂ ಸಪರೇಟ್ ಹಾಕ್ತೇವೆ. ಹಾಗಾದ್ರೆ ನಿಮಗೆ ಸೋಯಾ ಅವರಿ ಮಾತ್ರ ಒಂದು ಸಪ್ರೇಟ್ ಎರಡು ಮೂರು ತಿಂಗಳೊಳಗೆ ಬೆಳಿಲಿಕ್ಕೆ ಸಾಧ್ಯ? ಅಷ್ಟು ಬೆಳಿತೀರಿ? ಆದರೆ ಹಿಂಗೆ ಮಾಡೋದಕ್ಕಿಂತ ಎಲ್ಲ ಎರಡೂ ಸಾಲು ಮಧ್ಯೆ ಒಂದೊಂದು ಫೀಟು ಬೋಧ ತೆಗೆದು ಅದರಲ್ಲಿ ನೀರು ಬಿಟ್ಟರೆ ಇದಕ್ಕೂ ನೀರು ಸಿಗುತ್ತೆ, ಅದಕ್ಕೂ ನೀರು ಸಿಗುತ್ತೆ. ಮತ್ತು ನಿಮ್ಗೆ ಅಲ್ಲಿ ಮಧ್ಯೆ ಏನು ಬೆಳೆಯೋಕ್ಕಾದರೂ ಬೆಳೆ ಹಾಕಲಿಕ್ಕೆ ಸಾಧ್ಯ? ನಾನು ಅದೇ ಹೇಳಿದೆ ನಿಮ್ಗೆ ರೀ, ಇದು ಒಂದು ಸಾಲ ಒಳಗೆ ಏನು ನಾವು ಕ್ರಾಪಿಂಗ್ ಮಾಡಿರ್ತೀವಿ, ಇನ್ನೊಂದು ಸಾಲ ನೀರು ಬಿಟ್ಟಿರ್ತೀವಿ. ಆಲ್ಟರ್ನೇಟ್ ಫ್ಲಡ್ ಇರಿಗೇಷನ್ ಕೊಟ್ಟಾಗ ಎರಡು ಕಡೆಯಿಂದ ನೀರು ಅದಕ್ಕೆ ಪೂರೈಸ್ತದ. ಅಂದ್ರೆ ಬಂಡಲ್ಲಿ ಅಷ್ಟೇ ಹಾಕ್ಬೇಕು ನಾ ನೀರು ಅನ್ನೋದು? ಬೊಡ್ಡೆಗೆ ಹಾಕ್ಬಾರ್ದು ನೀರು, ಅಲ್ಲಿಗೆ ಹೋಗ್ಬಾರ್ದು ನೀರು? ಹಾ, ಬಂಡ್ಸ್ ಒಳಗೆ ಅಷ್ಟೇ ಹೋಗ್ತದ ರೀ. ಹಂಗೆ ಹಾಕ್ತೀರ? ಹೌದು. ಹಂಗೆ ಮಾಡೋದ್ರಿಂದ ನೀರಿನ ಉಳಿತಾಯ ಆಗುತ್ತಾ? ನೀರಿನ ಉಳಿತಾಯ ಆಗ್ತದ ರೀ. ಅಂದ್ರೆ ಒಂದು ಸಾಲ ನಾವು ನೀರು ಕೊಡಲ್ಲ ಅಲ್ರಿ, ನೆಕ್ಸ್ಟ್ ಟೈಮ್ ಅದ್ರ ಚೇಂಜ್ ಮಾಡ್ತೇವೆ. ಮತ್ತೆ ನೀರಿನ ನೀರು ಒಂದ್ಸಲ ಕೊಡ್ತೀರಿ? 8 ಡೇಸಿಗೆ ಒಮ್ಮೆ ನೀರು ಕೊಡ್ತೇವ್ರಿ. ಎಷ್ಟು ಎಕರೆ ಹಾಕಿರಿ ಕಬ್ಬು? ಕಬ್ಬು 3 ಎಕರೆ ಇದೆ ರೀ. 3 ಭಾಳ ಇಲ್ರಿ, ಮತ್ತೆ ಅದನ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದೇವೆ. ಆಮೇಲೆ ಇನ್ನು ಉಳಿಕಿದ್ದು ಭತ್ತ, ಆಮೇಲೆ ಸೋಯಾಬೀನು. ಆಮೇಲೆ ಒಟ್ಟು ಎಷ್ಟು ಎಕರೆ ನಿಮ್ದು? 6 ಎಕರೆ ಇದೆ ರೀ. 6 ಎಕರೆ ಇದ್ರೆ 3 ಎಕರೆ ಕಬ್ಬು. ಹೌದು. ಇನ್ನುಳಿದ ಬೆಳೆಗಳು 3 ಎಕರೆ ಮಾಡ್ತೀವಿ. 3 ಎಕರೆಯಲ್ಲಿ ಬೆಳೆದಂತ ಕಬ್ಬನ್ನ ನೀವು ಬೆಲ್ಲ ಮಾಡುದ? ಟೋಟಲಿ ಎಲ್ಲಾನು ನಾವು ಬೆಲ್ಲ ಮಾಡಿಸಲ್ಲ, ಸ್ವಲ್ಪ ನಾವು ಫ್ಯಾಕ್ಟ್ರಿ ಕಳಿಸ್ತೇವೆ, ಇನ್ನು ಉಳಿಕಿದ್ದೆಲ್ಲ ನಾವು ಬೆಲ್ಲ ಮಾಡಿಸ್ತೇವೆ. ಬೆಲ್ಲ ಮಾಡೋದ್ರಿಂದ ನಮ್ಗೆ ಸ್ವಲ್ಪ ಲಾಭ ಜಾಸ್ತಿ ಅನಿಸ್ತದ. ಫ್ಯಾಕ್ಟ್ರಿ ಕಳಿಸೋಕ್ಕಿಂತ ಬೆಲ್ಲ ಮಾಡೋದು ಸರಿ, ಮತ್ತು ಜನರ ಕಾಂಟ್ಯಾಕ್ಟ್ ಒಳಗೆ ಬರ್ತೇವೆ ನಾವು. ಎಷ್ಟು 1 ಎಕರೆ ಅಷ್ಟು ಬೆಳೆಯನ್ನು ಹಾಕ್ತೀರಾ ಬೆಲ್ಲ ಮಾಡಲಿಕ್ಕೆ, ಅಥವಾ ಇನ್ನೂ ಕಡಿಮೆನೋ ಹೇಗೆ? ಒಂದು 1.5 ಎಕರೆಯಿಂದ 2 ಎಕರೆ ನಾವು ಬೆಲ್ಲನ ಮಾಡ್ತೀವಿ. ಬೆಲ್ಲನ ಮಾಡಿಸ್ತೇವ್ರಿ. ಅಂದ್ರೆ ಅಷ್ಟು ನಮಗೆ ಗ್ರಾಹಕರು ಇದ್ದಾರೆ? ಅದಾರೆ, ಗ್ರಾಹಕರು ಇದ್ದಾರೆ. ಪರಿಚಯಸ್ಥರು ಅದಾರೆ, ಹೊಸ ಗ್ರಾಹಕರು ಕೂಡ ಬರ್ತಾರೆ. ಆಮೇಲೆ ನೀವು ಮಾರಾಟ ಮಾಡ್ತೀರಿ? ಮಾರಾಟ ಮಾಡ್ಬೇಕಾದ್ರೆ ಅದ್ರ ನಾವು ಎಲ್ಲ ಹೇಳ್ತೇವೆ, ಇದು ಸಾವಯವನ ಇದೆ. ಆಮೇಲೆ ಕೆಲವೊಬ್ರು ಪ್ರಶ್ನೆ ಮಾಡ್ತಾರೆ, ನಾವು ಅವ್ರಿಗೆ ಹೊಲಕ್ಕೆ ಕರ್ಕೊಂಡು ಹೋಗ್ತೇವೆ ನೋಡ್ರಿ, ಅವರು ಖಾತ್ರಿ ಆಗ್ತದ. ಆಮೇಲೆ ವಿಶ್ವಾಸ ಬರ್ತದ, ವಿಶ್ವಾಸನೇ ಬಹಳ ಮುಖ್ಯ. ಆಲೆ ಮನೆ ಇದೆಯಾ ನಿಮ್ದು? ನಮ್ದು ಆಲೆ ಮನೆ ಇಲ್ಲ. ನಾವು ಆಲೆ ಮನೆಗೆ ಕಬ್ಬು ತಗೊಂಡು ಹೋಗಿ ಇಮಿಡಿಯೇಟ್ಲಿ ನಾವು ಅದನ್ನ ಬೆಲ್ಲ ಮಾಡಿಸ್ಕೊಂಡು ತಗೊಂಡು ಬರ್ತೇವೆ, ನಿಂತು ಮಾಡಿಸ್ಕೊಂಡು ತಗೊಂಡು ಬರ್ತೇವೆ. ಎಲ್ಲಿಗೆ ಹೋಯ್ತೀರಿ? ಇದು ದೇವ್ರ ಹುಬ್ಬಳ್ಳಿ ಕಡೆ ಒಂದು ಗಾಣಿ ಇದೆ, ಆಮೇಲೆ ಒಂದು ಕಲಘಟಗಿ ಒಳಗೆ ಒಂದಿದೆ. ಇವು ಎಲ್ಲೇ ಅನುಕೂಲ ಆಗ್ತದ, ಎಲ್ಲೇ ರಶ್ ಇರಲ್ಲ, ನಮ್ಗೆ ಹೋದ್ಕೊಳ್ಳೆ ನಮ್ದೇ ಕಬ್ಬು ಅವರು ಕ್ರಶ್ ಮಾಡಬೇಕು ಅಂತಲ್ಲಿ ನಾವು ತಗೊಂಡು ಹೋಗಿ ನಿಂತು ಮಾಡಿಸ್ಕೊಂಡು ಬರ್ತೇನೆ. ಅದು ಕ್ರಶ್ ಮಷಿನ್ ಮಾಡುತ್ತ ಅಥವಾ ಎತ್ತುಗಳು ಮಾಡೋದು? ಮಷಿನ್ ಮಾಡ್ತದೆ. ಅಲ್ಲಿ ಸಾವಯವ ಪದ್ಧತಿಯೊಳಗೆ ನಾವು ಬೆಲ್ಲ ತಯಾರು ಮಾಡ್ಬೇಕಂದಾಗ ಏನೇನು ಗಮನಿಸ್ತೀರಿ? ಈಗ ಗಮನಿಸೋದಂದ್ರೆ ಈಗ ನಾವು ಅಡವಿ ಬಂಡೆ ಒಯ್ದಿರ್ತೇವೆ ನಮ್ಮ ಜೊತೆ. ಬೆಂಡೆ, ಅಡವಿ ಬೆಂಡೆ ಅದನ್ನ ಬೆಳೆದಿರ್ತೀರಿ ನೀವು? ಅಲ್ಲ, ಇಲ್ಲ ಇಲ್ಲ, ಅದು ಬದುವ ಮೇಲೆ ಸಿಗ್ತದ, ರೋಡ್ ಮೇಲೆ ಬೆಳೆದಿರ್ತದ. ಎಲ್ಲ ಕಾಡು ಬೆಂಡೆ, ಅಡವಿ ಬೆಂಡೆ ಅನ್ನೋದು ಕಾಡು ಬೆಂಡೆ. ಅದನ್ನ ನಾವು ತಗೊಂಡು ಹೋಗ್ತೇವೆ. ನೀವು ಬೇಕಾದ್ರೆ ಸಿಗುತ್ತೆ? ಸಿಗ್ತದ್ರಿ, ಸಾಕಷ್ಟು ಸಿಗ್ತದ. ಅದನ್ನ ತಗೊಂಡೋಗಿ ಅಲ್ಲೇ ನಾವು ಅದು ಕಬ್ಬು ಕುದಿಬೇಕಾರೆ ಅವರೇ ಹಾಕ್ತಾರೆ. ಅದು ಕಬ್ಬು ಕುದಿಬೇಕಾರೆ ಅದರಲ್ಲಿ ಏನು ಕಸರ್ ಇರ್ತದ, ಕಸರ್ ಎಲ್ಲಾನು ಹೊರಟು ಹೋಗ್ಬಿಡ್ತದ. ಏನೇನು ಇರ್ತದೆ ಕಸರು? ಕಡ್ಡಿ, ಕಸ, ಮಣ್ಣು, ಅದರಿಂದ ಕಸ ಬರ್ತದ್ರಿ, ಉರುಗ ಬರ್ತದ, ಕಸ ಬರ್ತದ, ಅದೆಲ್ಲ ಎಲ್ಲಾನು ದೂರ ಆಗ್ತದ. ಅದು ಕಾರಣ ಇದೆಯಾ ಇದನ್ನ ಹಾಕಿದ ತಕ್ಷಣ ಅದು ಕ್ಲೀನ್ ಆಗುತ್ತೆ? ಇದು ಒಂದು ಟ್ರೆಡಿಷನಲ್ ಮೆಥಡ್. ಸೊ ಅದನ್ನ ನಾವು ಪ್ರತಿ ವರ್ಷನೂ ನಾವು ಅದನ್ನ ಅಡವಿ ಬೆಂಡೆನ ಹಾಕಿದಾಗನೇ ಅದು ನಮ್ಗೆ ಚಲೋ ಅನಿಸೋದು, ಮತ್ತೆ ಅದೇ ಯೂಸ್ ಮಾಡಬೇಕು, ಅಡವಿ ಬೆಂಡೆನ ಯೂಸ್ ಮಾಡಬೇಕು. ಮತ್ತೆ ಗಾಣದಲ್ಲಿ ಹೂಗಿ ಆಡಿ ಆಡಿ ಆಡಿ ಹೋಗುತ್ತೆ ನೀರಿನ ಅಂಶ, ಹೋಗ್ತದೆ. ಗಟ್ಟಿ ಆಗ್ಬೇಕು ಅಂದ್ರೆ ಏನ್ರ ಮಾಡೋದೈತ? ಹಾ, ಗಟ್ಟಿ ಮಾಡ್ಬೇಕಾದ್ರೆ ಸ್ವಲ್ಪ ಸುಣ್ಣ ಕೊಡ್ಲೇಬೇಕಾಗ್ತದೆ. ಸ್ವಲ್ಪ ಸುಣ್ಣ ಕೊಟ್ಟರೆ ಅದು ಬೆಲ್ಲ ಒಂದು ಸ್ವಲ್ಪ ಗಟ್ಟಿ ಆಗ್ತದೆ. ಓಕೆ, ಆ ಪ್ಯಾಕೇಜ್ ಎಷ್ಟು ಇರುತ್ತೆ? 1 ಕೆಜಿ, 5 ಕೆಜಿ, 10 ಕೆಜಿ? 5 ಕೆಜಿ ಬರ್ತದ, 10 ಕೆಜಿ ಬರ್ತದ, 1/2 ಕೆಜಿನೂ ಬರ್ತದ, 1 ಕೆಜಿನೂ ಬರ್ತದ. ಆದ್ರೆ ನಮಗೆ ಯಾವ್ದು ಬೇಕು ನಾವು ಅದನ್ನ ನಾವು ಮಾಡ್ತೇವೆ. ಯಾವ್ದು? ಯೂಶ್ವಲಿ 1 ಕೆಜಿ ಜಾಸ್ತಿ ಗ್ರಾಹಕರು ಬೇಡ್ತಾರೆ. ಓಕೆ, 1 ಕೆಜಿ, 1/2 ಕೆಜಿನೂ ಬೇಡ್ತಾರೆ. ಸೊ ಹೀಗಾಗಿ ನಾವು ಎರಡನ್ನೂ ಮಾಡಿಸ್ತೇವೆ, 1/2 ಕೆಜಿ ಮತ್ತು 1 ಕೆಜಿ. ಅದಕ್ಕೆ ಅಚ್ಚು ಎಲ್ಲ ನೀವೇ ತಯಾರು ಮಾಡ್ಕೊಂಡ್ರಿ? ಇಲ್ಲ, ಇರ್ತದ ಅವ್ರ ಕಡೆ ರೀ. ಓಕೆ, ಅವ್ರ ಕಡೆ ಇರ್ತದ, ಅವ್ರಿಗೆ ಇಷ್ಟು ಅಂತೇಳಿ ಕೊಟ್ಬಿಡ್ತೀರಿ? ಹೌದು. ಗುತ್ತಿಗೆ ಅದು? ಹಾಂ, 1 ಟನ್ ಅಂದ್ರೆ 1 ಅಡಿಗೆ ಎಷ್ಟು ಅಂತ ಅವ್ರದ್ದು ಕಾಸ್ಟ್ ಇರ್ತದ. ಸೊ ಅದಕ್ಕೆ ಅಷ್ಟು ತಗೋತಾರೆ ಅವರು. ಓಕೆ, ಒಂದು ಸಾಧಾರಣ 1 ಟನ್ ಕಬ್ಬಿಗೆ 1 ಕ್ವಿಂಟಲ್

ಬಿದ್ದಾರ ನಾಯಿ ತಲೆ ಮ್ಯಾಲಿನ ಬುದ್ಧಿ ಸಂಸಾರ ಬಲು ದುಸ್ತಾರ ಇದನರಿತು ಅರಿತು ಮಂದಿ ಬಿದ್ದಾರ ಹಿಂದೆ ಬಿದ್ದಾರ ಮಂದಿ ಬಿದ್ದಾರ ಹಿಂದೆ ಬಿದ್ದಾರ ನಾಯಿ ತಲೆ ಮ್ಯಾಲಿನ ಬುದ್ಧಿ ಸಂಸಾರ ಬಲು ದುಸ್ತಾರ ಇದನರಿತು ಅರಿತು ಮಂದಿ ಬಿದ್ದಾರ ಹಿಂದೆ ಬಿದ್ದಾರ ಮಂದಿ ಬಿದ್ದಾರ ಹಿಂದೆ ಬಿದ್ದಾರ ಕೈ ನಡೆವ ಕಾಲಕ್ಕ ಕೈ ಗೊಬ್ಬ ಕಾಲ್ ಗೊಬ್ಬ ಕೈ ನಡೆವ ಕಾಲಕ್ಕ ಕೈ ಗೊಬ್ಬ ಕಾಲ್ ಗೊಬ್ಬ ಕೈ ನಡೆವ ಕಾಲಕ್ಕ ಕೈಗೊಂಡ ಕಾಲಕ್ಕ ಕೈ ಗೊಬ್ಬ ಕಾಲ್ ಗೊಬ್ಬ ಕೈ ನಡೆವ ಕಾಲಕ್ಕ ಕೈ ಗೊಬ್ಬ ಕಾಲ್ ಗೊಬ್ಬ ಕೈ ನಡೆಯದ ಕಾಲಕ್ಕ ಕೈ ನಡೆಯದ ಕಾಲಕ್ಕ ಕೈ ನಡೆಯದ ಕಾಲಕ್ಕ ಬಿಡತಾರ ಕೈಯ ಕೊಡತಾರ ಬಿಡತಾರ ಕೈಯ ಕೊಡತಾರ ನಾಯಿ ತಲೆ ಮ್ಯಾಲಿನ ಬುದ್ಧಿ ಸಂಸಾರ ಬಲು ದುಸ್ತಾರ ಇದ ಅರಿತು ಅರಿತು ಮಂದಿ ಬಿದ್ದಾರ ಹಿಂದೆ ಬಿದ್ದಾರ ಮಂದಿ ಬಿದ್ದಾರ ಹಿಂದೆ ಬಿದ್ದಾರ ಹೊಳೆ ತುಂಬಿ ಹರಿವಾಗ ದೋಣಿಗಾರ ದೇವರ ಹೊಳೆ ತುಂಬಿ ಹರಿವಾಗ ದೋಣಿಗಾರ ದೇವರ ಪಳೆ ತುಂಬಿ ಹರಿವಾಗ ಪಳೆ ತುಂಬಿ ಹರಿವಾಗ ಅಂಬಿಗ ದೇವರ ಪಳೆ ತುಂಬಿ ಹರಿವಾಗ ಅಂಬಿಗ ದೇವರ ಪಳೆಯು ದಾಟಿದ ಮೇಲೆ ಪಳೆಯು ದಾಟಿದ ಮೇಲೆ ಅವನಾರ ಮತ್ತೆ ಇವನಾರ ಅವನಾರ ಮತ್ತೆ ಇವನಾರ ನಾಯಿ ತಲೆ ಮ್ಯಾಲಿನ ಬುದ್ಧಿ ಸಂಸಾರ ಬಲು ದುಸ್ತಾರ ಇದ ಅರಿತು ಅರಿತು ಮಂದಿ ಬಿದ್ದಾರ ಹಿಂದೆ ಬಿದ್ದಾರ ಮಂದಿ ಬಿದ್ದಾರ ಹಿಂದೆ ಬಿದ್ದಾರ ಜೀವ ಇರೋ ತನಕ ಮಾನ ಅಪಮಾನ ಜೀವ ಇರೋ ತನಕ ಮಾನ ಅವಮಾನ ಜೀವ ಹೋದ ಮೇಲೆ ಜೀವ ಹೋದ ಅಗದಾರ ತಗದು ಉಗದಾರ ಅಗದಾರ ತಗದು ಉಗದಾರ ಚಟ್ಟ ಕಟ್ಟಾರ ಸುಟ್ಟ ಬರತಾರ ನಾಯಿ ತಲೆ ಮ್ಯಾಲಿನ ಬುದ್ಧಿ ಸಂಸಾರ ಬಲು ಸುತ್ತಾರ ಇದನರೆತು ಅರೆತು ಮಂದಿ ಬಿದ್ದಾರ ಹಿಂದೆ ಬಿದ್ದಾರ ಮಂದಿ ಬಿದ್ದಾರ ಹಿಂದೆ ಬಿದ್ದಾರ ಮಂದಿ ಬಿದ್ದಾರ ಹಿಂದೆ ಬಿದ್ದಾರ ಮಂದಿ ಬಿದ್ದಾರ ಹಿಂದೆ ಬಿದ್ದಾರ ಬಿದ್ದಾರ ಗದಗ ಜಿಲ್ಲೆ ರೋಣ ತಾಲೂಕಿನ ಕೊಡಪಾಲದ ರಾಜಶೇಖರಯ್ಯ ಸಿ ಹಿರೇಮಠ ಹಾಗೂ ಸಂಗಡಿಗರಿಂದ ತತ್ವಪದ ಕೇಳುತ್ತಿರುವಿರಿ. ಬಂಧುಗಳೇ, ಸಂತ ಶಿಷ್ಯನಾಳ ಶರೀಫರ ಒಂದು ತತ್ವದ ಪದ. ನಾಯಿ ಸಾಕ್ರಿ, ಎಂಥ ನಾಯಿ! ನಮ್ಮ ದೇಹದಲ್ಲಿ ಒಳ್ಳೆ ಮನಸ್ಸೆಂಬ ನಾಯಿ ನಾವು ಸಾಕೊಂಡು ನಮ್ಮ ಜೀವನ ಬದುಕನ್ನು ಸಾಗಿಸೋಣ ಅಂತ ಹೇಳ್ತಾ ಒಂದು ಹಾಡನ್ನು ನಿಮ್ಮ ಮುಂದೆ ಹಾಡ್ತಾ ಇದ್ದೀವಿ ಬಂಧುಗಳೇ. ನಂಬಿಗುಳ್ಳ ನಾಯಿ ಸಾಕರಿ ಬ್ಯಾರಿ ನಂಬಿಗುಳ್ಳ ನಾಯಿ ಸಾಕರಿ ನಂಬಿಗುಳ್ಳ ನಾಯಿ ಸಾಕರಿ ಪದದಾಕ ಬ್ಯಾರಿ ನಂಬಿಗುಳ್ಳ ನಾಯಿ ಸಾಕರಿ ಹಾಕಿದಷ್ಟು ಕುಳ್ಳ ತಿನ್ನುವ ನಾಯಿ ಹೇಳಿದಷ್ಟು ಚಾಕರಿ ಮಾಡುವ ನಾಯಿ ಹಾಕಿದವನ ಮನೆ ಬಾಗಿಲ ಕಾಯುವ ಇದೆಯಾವ ನಾಯಿ ಅಪ್ಪ ಸಾಕಿದವನ ಮನೆ ಬಾಗಿಲ ಕಾಯುವ ಜ್ಯೋತಿರ್ಲಿಂಗ ಜಾನರ ನಾಯಿ ನಂಬಿಗುಳ್ಳ ನಾಯಿ ಿಂದ ಬಿಡೋದಿಲ್ಲ ಬ್ಯಾಡರ ನಾಯಿ ಕಚ್ಚಿಂದ ಕಡಿಯೋದಿಲ್ಲ ಗೌಡರ ನಾಯಿ ಕೂಣ ಇದ್ದರು ಕೂಣ ಹಿಡಿಯೋದಿಲ್ಲ ಇದು ಯಾವ ನಾಯಿ ಅಪ್ಪ ಕೂಣ ಇದ್ದರು ಕೂಣ ಹಿಡಿಯೋದಿಲ್ಲ ಕೂಣ ಗೇಡಿ ಕುಲ ಕರ್ಣರ ನಾಯಿ ನಂಬಿಗುಳ್ಳ ನಾಯಿ ಬಡಿಗಾರ ನಾಯಿ ಜಬಾದಿ ಬಾಳದು ಜಾಡರ ನಾಯಿ ಭಟ್ಟು ತುಂಬ ತಿಂದು ಮೆಟ್ಟ ಹುಡುಕತೈತಿ ಇದೆಯಾ ನಾಯಿ ಅಪ್ಪ ಹೊಟ್ಟೆ ತುಂಬ ತಿಂದು ಮೆಟ್ಟ ಹುಡುಕತೈತಿ ಸಿಕ್ಕ ಬಾಳ ಶಟ್ಟರ ನಾಯಿ ನಂಬಿಗುಳ್ಳ ನಾಯಿ ಕರಿಯದೆ ಬರುವುದು ಕಂಬಾರ ನಾಯಿ ಮೋಜಿಲೆ ತಿರುಗೋದು ಮುಸಲ್ಮಾನ ನಾಯಿ ಕೂಳಿಂದ ಒದ್ರೋದು ಕುಂಬಾರ ನಾಯಿ ಕೂಳಿಂದ ಒದ್ರೋದು ಕುಂಬಾರ ನಾಯಿ ಕೆಲಸಿಲ್ದೆ ಒದ್ರೋದು ಕೆಲಸಗಾರ ನಾಯಿ ನಂಬಿಗುಳ್ಳ ನಾಯಿ ಗಾನಗಾರ ನಾಯಿ ಅರ್ಭಟ ಬಾಳದು ರದ್ದರ ನಾಯಿ ಊರಾದ ಒದ್ರೋದು ಒದ್ದರ ನಾಯಿ ಇದು ಯಾವ ನಾಯಿ ಅಪ್ಪ ಊರಾದ ಒದ್ರೋದು ಒದ್ದರ ನಾಯಿ ಮನಿ ಮನಿ ತಿರುಗೋದು ಐದರ ನಾಯಿ ನಂಬಿಗುಳ್ಳ ನಾಯಿ ಆಗ ಮಲಗೋದು ಕುರುಬಾರ ನಾಯಿ ಊರೂರ ತಿರುಗೋದು ಕೊರುವಾರ ನಾಯಿ ಕುರಿಯಾಗ ಮಲಗೋದು ಕುರುಬಾರ ನಾಯಿ ಊರೂರ ತಿರುಗೋದು ಕೊರುವಾರ ನಾಯಿ ಕಲಿತ ಚಾಳಿಕರ ತನಕ ಬಿಡಲಿಲ್ಲ ಕಟ್ಟಿಕಾಲ ಬಾಳದು ಕಟುಕರ ನಾಯಿ ನಂಬಿಗುಳ್ಳ ನಾಯಿ ಇದುವರೆಗೆ ಗದಗ ಜಿಲ್ಲೆ ರೋಣ ತಾಲೂಕಿನ ಕೊಟಬಾಳದ ರಾಜಶೇಖರಯ್ಯ ಸಿ ಹಿರೇಮಠ ಹಾಗೂ ಸಂಗಡಿಗರಿಂದ ತತ್ವಪದ ಕೇಳಿದ್ರಿ. ಈಗ ಏಕತಾರಿ ಪದ ಕೇಳೋಣಂತ ಪ್ರಸ್ತುತಪಡಿಸುತ್ತಾರೆ ಬಸಲಿಂಗಯ್ಯ ಹಿರೇಮಠ ಹಾಗೂ ಸಂಗಡಿಗರು. ಗುಬ್ಬಿಯೋದು ಗೂಡು ಕಟ್ಟ್ಯಾರೋ ಆ ಗೂಡಿನೊಳಗ ಜೀವ ಇಟ್ಟು ಎಲ್ಲಿಗೆ ಹೋಗ್ಯಾರೋ. ಗುಬ್ಬಿಯೋದು ಗೂಡು ಕಟ್ಟ್ಯಾರೋ ಆ ಗೂಡಿನೊಳಗ ಜೀವ ಇಟ್ಟು ಎಲ್ಲಿಗೆ ಹೋಗ್ಯಾರೋ. ಓ ಜ್ಞಾನಲಿಂಗ, ಓ ಜ್ಞಾನಲಿಂಗ, ಜೀವದಂಗ ಯಾಕೆ ಮರ್ತಾರೋ, ಜೀವದಂಗ ಯಾಕೆ ಮರ್ತಾರೋ, ಜೀವದಂಗ ಯಾಕೆ ಮರ್ತಾರೋ.